ಹಿಂಗ್ಯಾಕ ಯವ್ವ, ನಿನ್ ಕೂಸು ಹಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು. ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ? ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲ ಎದಿ ಹಾಲಿನ ಜೊತೆಗೆ ಪೂರಕ ಆಹಾರ ಆರಂಭಿಸು. ಕೂಸಿಗೆ 2 ವರ್ಷ ತುಂಬು ತನಕ ಎದಿ ಹಾಲ ಉಣಿಸ್ಬೇಕ್ವಾ, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ. ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕೃಷಿ ಬದುಕಿನ ಅನುಭವಗಳು ಕುರಿತು ಹಿರಿಯೂರು ತಾಲೂಕು ಮಸ್ಕಲ್ ಗ್ರಾಮದ ಕೃಷಿಕ ಕೆ ಶಾಂತಮೂರ್ತಿ ಅವರೊಂದಿಗೆ ಸಂದರ್ಶನ ಕೇಳೋಣ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ಮಸ್ಕಲ್ ಗ್ರಾಮದ ಪ್ರಗತಿಪರ ಕೃಷಿಕರಾದ ಕೆ ಶಾಂತಮೂರ್ತಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಳ್ಳಿಕ್ಕೆ ಬಂದಾರೆ. ಶಾಂತಮೂರ್ತಿ ಅವರೇ, ಈ ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಶಾಂತಮೂರ್ತಿ ಅವರೇ, ಕೃಷಿ ಬದುಕಿಗೆ ಬಂದಾಗ ಎಷ್ಟು ವರ್ಷ ಆಯಿತು? 20 ವರ್ಷ ಆಯ್ತು ಸರ್. ವಿದ್ಯಾಭ್ಯಾಸ ಎಲ್ಲವರು ಮಾಡಿದ್ರೆ? ಪಿ ಯು ಸಿವರೆಗೂ ಮಾಡಿದ್ದೀವಿ ಸರ್. ಮುಂದಕ್ಕೆ ಓದ್ಬೇಕು ಅನ್ನಿಸ್ಲಿಲ್ಲ? ಮುಂದಕ್ಕೆ ಎಲ್ಲ ಮನೆ ಪ್ರಾಬ್ಲಮ್ ಅದೇ, ನಮ್ಮ ತಂದೆ ತಾಯಿ ನೋಡ್ಕೊಳೋದು ಇಂಪಾರ್ಟೆಂಟ್ ಇತ್ತು ಸರ್. ನಮ್ಮ ಅಣ್ಣರು ಎಲ್ಲ ಅವರೆಲ್ಲ ಪಂಟು ಹೋಗ್ಬಿಟ್ರು, ಹಂಗಾಗ್ಬಿಟ್ಟು ನನಗೆ ಮನೆ ಜವಾಬ್ದಾರಿ ಜಾಸ್ತಿ ಆಯಿತು. ಹಂಗಾಗಿ ನಾವು ತಂದೆ ತಾಯಿನ ಬಿಟ್ಟು ಹೋಗೋಕ್ಕಾಗಲಿಲ್ಲ. ಹಂಗಾಗಿ ಅವ್ರನ್ನ ನೋಡ್ಕೊಂಡು ಕೃಷಿ ಮಾಡ್ತಾ ಇದ್ದೀವಿ ಸರ್. 20 ವರ್ಷದಿಂದ ಹೂವನ್ನೇ ಸರ್ ನಮ್ಮ ಬೆಳೀತಿದ್ದು. ನೀರೆಲ್ಲ ಡೌನ್ ಆಗಿ ಸ್ವಲ್ಪ ಹೂವಿಂದು ಕಮ್ಮಿ ಮಾಡ್ದೆ. ಒಂದು ದಿನಕ್ಕೆ 20 ಕೆಜಿ ಬರ್ತದೆ ಸರ್ ನನ್ನ ಕಾಕಡ. ಅವಾಗೆಲ್ಲ ಇಷ್ಟೊಂದು ರೇಟ್ ಇರಲಿಲ್ಲ ಸರ್. ಈಗೆಲ್ಲ ಸ್ವಲ್ಪ ರೇಟ್ ಇದೆ. ಈಗೆಲ್ಲ ಹೊಸ್ದಾಗೆಲ್ಲ ಹಾಕ್ಯಂತಿದ್ದೀನಿ ಸರ್. ಈಗ ಮೊನ್ನೆಲ್ಲ ನಮಗೆ ನೀರಿಲ್ದ ಬಿಟ್ಟು ತೆಂಗಿನ ತೋಟ ಉಳಿಸ್ಕೊಳ್ಳೋದೇ ಭಾಳ ಒಂದು ಸಾಹಸ ಮಾಡಿಬಿಟ್ವಿ. ಹಂಗಾಗಿ ಹೂವನ್ನು ಯಾವ ಬೇಕಾದ್ರೂ ಹಾಕ್ಯಬೋದು ಅಂದ್ಬಿಟ್ಟು ಹೆಚ್ಚಿಗೆ ತೆಂಗಿನ ಮರಕ್ಕೆ ಒತ್ತು ಕೊಟ್ಟು ಹಂಗಾಗಿ ಗಿಡ ಉಳಿಸ್ಕೊಂಡ್ವಿ. ಗಿಡ ಉಳಿಸ್ಕೊಂಡು 2 ವರ್ಷ ಮಳೆ ಬಂದಿದೆ, ಪರವಾಗಿಲ್ಲ ಸರ್. ಈಗ ಹೆಂಗೆ ಆಗಿದೆ ಬಟ್ ನಮ್ಮ ರೈತರು ಬೆಳೆ ಬೆಳಗ್ಗೆ ಕರೆಕ್ಟಾಗಿ ನಮಗೆ ಬೆಲೆ ಸಿಗ್ತಿಲ್ಲ. ನಾವೇನು ಮಾಡಿದ್ರು ಲಾಸೇ. ಹಂಗಾಗಿ ಸರ್ಕಾರದವರು ಏನಾರು ನಮಗೆ ಒಂದು ರೈತರಿಗೆ ಒಳ್ಳೆ ಒಂದು ಸಹಾಯ ಇದು ಮಾಡಿದ್ರೆ ನಾವೇನೋ ಒಂದು ರೈತರು ಮುಂದಕ್ಕೆ ಬರ್ಬೋದು. ರೈತರು ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಯಾವ ಬೆನ್ನೆಲುಬು ಇಲ್ಲ. ನಮಗೆ ಸರಿಯಾದ ಒಂದು ರೀತಿಯಲ್ಲಿ ಸರ್ಕಾರ ಸಹಕಾರ ಮಾಡಿದರೆ ರೈತರುಗಳು ಮುಂದೆ ಬರ್ತೀವಿ. ಇವಾಗ ನಾವಿಲ್ಲಾಂದರೆ ಯಾರೂ ಇಲ್ಲ, ಸರ್ಕಾರನೂ ಇಲ್ಲ, ದೇಶನೂ ಇಲ್ಲ. ರೈತನೇ ಇಂಪಾರ್ಟೆಂಟು. ರೈತನಿಗೆ ಬೇರೆ ಎಲ್ಲ ಥರದ ಸವಲತ್ತು ಕೊಡ್ತಾರೆ. ಹಾಗಿದ್ರೆ ಶಾಂತಮೂರ್ತಿ ಅವರೇ, ಈ ಕೃಷಿ ಬದುಕು ಲಾಭದಾಯಕ ಅನಿಸುತ್ತಾ? ಮಳೆ ಚೆನ್ನಾಗಾಯ್ತು ಅಂದ್ರೆ ಆಗುತ್ತೆ ಸರ್, ಆಗುತ್ತೆ. ಅದಕ್ಕೆ ತಕ್ಕಂತ ನಮ್ಮ ಬೆಲೆ ಸಿಗಬೇಕು ಸರ್. ಬೆಲೆ ಸಿಕ್ಕರೆ ನಾವು ಏನೋ ಒಂದು ಮಾಡ್ಬೋದು ಸರ್. ನಾವು ಅಷ್ಟೊಂದೆಲ್ಲ ಕಷ್ಟ ಬಿಟ್ಟು 6 ತಿಂಗಳೆಲ್ಲ ಮಾಡಿರ್ತೀವಿ ಸರ್. ನಾವು ಅಲ್ಲಿ ಮಾರ್ಕೆಟಿಗೆ ತೊಗೊಂಡೋದ್ರೆ ಸರಿ ಬಂದಂಗೆ ಕೇಳ್ತಾರೆ. ನಾವು ಖರ್ಚು ಮಾಡಿದ್ರೆ ಅಮೌಂಟೂ ಬರಲ್ಲ ಸರ್. ಅಂಥ ಪರಿಸ್ಥಿತಿ ಇವತ್ತು ರೈತನ ಬಂದಿದೆ. ಜಮೀನು ಎಷ್ಟು ಎಕರೆ ಇದೆ? ಜಮೀನು 5 ಎಕರೆ ಇದೆ ಸರ್. ಏನೇನು ಬೆಳೆಗಳು ಬೆಳೀತೀರ ಸರ್? ತೆಂಗು, ಹೂವು. ನಂದು ಹೂವನೇ ಜಾಸ್ತಿ ಸರ್. ಹೂವು ತೆಂಗಿದೆ, ಮತ್ತು ಹಸು ಇದಾವೆ ಸರ್. ಮತ್ತು ನಾಟಿ ಕೋಳಿ, ಒಂದು 100 ನಾಟಿ ಕೋಳಿ ಇದೆ ಸರ್. ಎಲ್ಲ ಸಮಗ್ರವಾಗಿ ಅಳವಡಿಸ್ಕೊಂಡಿದ್ದೀರಿ? ಹೌದು ಹೌದು ಸರ್. ಈಗ ತೆಂಗು ಹಾಕಿ ಎಷ್ಟು ವರ್ಷ ಆಯಿತು? ತೆಂಗು ಹಾಕಿ ಅಲ್ಲೇ ಒಂದು 25 ವರ್ಷ. ನೀವು ವಯಸ್ಸಿಗೆ ಬಂದ ಮೇಲೆ ಹಾಕಿದ್ದು? ಅಪ್ಪಾಜಿ ಇಲ್ಲ, ನಾನೇ ಹಾಕಿದ್ದು ಸರ್. ನೀವು ಹಾಕಿದ್ದು? ಹೌದು, ನಾವು ಹಾಕಿದ್ದು ಸರ್. ಈಗ ತೆಂಗು ನಾಟಿ ಮಾಡಿದ್ಮೇಲೆ ಫಸಲಿಗೆ ಬಿಡ್ಬೇಕಂದ್ರೆ ಎಷ್ಟು ವರ್ಷ ಆರೈಕೆ ಮಾಡಬೇಕು ಸರ್? ಅವು ನಾವು ನೀಟಾಗಿ ಮಾಡಿದ್ರೆ ಒಂದು 6-7 ವರ್ಷಕ್ಕೆ ಬಂದ್ಬಿಡ್ತಾವೆ ಸರ್. ನಾವು ಸರಿ ಮೇಂಟೆನೆನ್ಸ್ ಇಲ್ಲಾಂದರೆ 8-10 ವರ್ಷ ಆಗೋಗ್ಬಿಡುತ್ತೆ. ನಾವು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ 6-7 ವರ್ಷಕ್ಕೆ ಫಸಲಿಗೆ ಬಂದೋಗ್ಬಿಡುತ್ತೆ. ಸಸಿ ಎಲ್ಲಿಂದ ತಗೊಂಬಂದ್ರಿ? ಸಸಿ ನಾವೇ ನಮ್ಮ ತೋಟದಲ್ಲೇ ಕಾಯಿ ಬಿಟ್ಟು ನಾವೇ ಸಸಿ ಮಾಡಿ ಹಾಕಿರ್ತೀವಿ. ಅಂತರ ಎಷ್ಟು ಕೊಟ್ಟಿದ್ರೆ ಗಿಡದಿಂದ ಗಿಡಕ್ಕೆ? ಅಂತರ ಒಂದು 25-30 ಇದೆ. 32. ಈಗ ಪ್ರಾರಂಭದಲ್ಲಿ ತೆಂಗು ಹಾಕಿದಾಗ ಅದ್ರ ಒಳಗಡೆ ಎಲ್ಲ ಅಂತರ ಬೆಳೆಗಳು ಬೆಳ್ಕೋಬಹುದು. ನೀವೇನಾದ್ರೂ ಅಂತರ ಬೆಳೆಗಳು ಬೆಳ್ಕೊಂಡ್ರೆ? ಬೆಳ್ಕೊಂಡಿದ್ವಿ ಸರ್. ಅದರಲ್ಲೇ ಸರ್ ಎಲ್ಲ ಹೂವೆಲ್ಲ ಆಗ್ತಿದ್ದೆ ಅದರಲ್ಲೇ ಸರ್. ಈಗಲೂ ಅದರಲ್ಲೆಲ್ಲ ಕನಕಾಂಬರ ಅದೆಲ್ಲ ಆಗ್ತಿದೆ ಸರ್. ತೆಂಗಿನ ಗಿಡಕ್ಕೆ ಯಾವ ರೀತಿ ಆರೈಕೆ ಮಾಡ್ತಾರೆ? ನೀರು, ಗೊಬ್ಬರ ಅದನ್ನೆಲ್ಲ ವರ್ಷಕ್ಕೆ ಎಷ್ಟು ಸರಿ ಕೊಡ್ತಾರೆ? ಯಾವ ರೀತಿ ಮಾಡ್ತಾರೆ? ವರ್ಷಕ್ಕೊಂದ್ಸರಿ ಕೊಡ್ತೀವಿ ಸರ್. ಗೊಬ್ಬರ? ಹೌದು, ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ, ಮತ್ತು ರಾಸಾಯನಿಕ ಗೊಬ್ಬರನೂ ಹಾಕ್ತೀವಿ. ನೀರೆಲ್ಲ ಡ್ರಿಪ್ ಮಾಡಿದ್ರೆ ಆಯ್ ನೀರು ಕೊಡ್ತೀರ? ಎಲ್ಲ ಡ್ರಿಪ್ಪೇ ಸರ್. ಡ್ರಿಪ್ ಮಾಡೇ ಹಂಗಾಗಿ ಗಿಡ ಉಳಿಸ್ಕೊಳಕ್ಕಾಯ್ತು, ಇಲ್ಲಾಂದರೆ ಆಗ್ತಿರ್ಲಿಲ್ಲ. ನೀವು ಏನು ಕಾಯಿ ಮಾರಾಟ ಮಾಡ್ತೀರಾ, ನಾವು ಕೊಬ್ಬರಿ ಮಾಡಿ ಮಾರಾಟ ಮಾಡ್ತೀರಾ ಸರ್? ಕಾಯಿ ರೇಟ್ ಇದ್ದಾಗ ಕೊಡ್ತೀನಿ ಸರ್. ಕಾಯಿ ರೇಟ್ ಡೌನ್ ಇದ್ದಾಗ ಕೊಬ್ಬರಿಗೆ ಹಾಕಿ ಕೊಬ್ಬರಿ ಕೊಡ್ತೀನಿ. ಕಾಯಿ ಮಾರೋದು ಲಾಭದಾಯಕ ಅನ್ಸುತ್ತೆ, ಕೊಬ್ಬರಿ ಮಾಡೋದು ಲಾಭದಾಯಕ ಅನ್ಸುತ್ತಾ ಸರ್? ದುಡ್ಡಿರೋರಿಗೆ ಕೊಬ್ಬರಿ ಮಾರಿದ್ರೆ ಬೆಸ್ಟ್ ಸರ್. ಇವಾಗ ನಾವು ರೈತರು ಸ್ಟಾಕ್ ಮಾಡೋಕ್ಕಾಗಲ್ಲ, ಅವಾಗ ಸಮಸ್ಯೆ ಬರುತ್ತೆ. ಸಮಸ್ಯೆ ಬಂದಾಗ ಅದನ್ನೇನಪ್ಪ 1 ವರ್ಷ ಕಾಯಬೇಕು, ಈಗ ಕೊಬ್ಬರಿಗೆ ಹಾಕಿದ್ರೆ 1 ವರ್ಷ ಸೀದಬೇಕು ಸರ್. ಹಂಗಾಗಿ ನಮ್ಮ ಸಮಸ್ಯೆಗಳನ್ನೋದು ಕಾಯಿನೇ ಕೊಟ್ಬಿಡ್ತೀವಿ. ಅಂದ್ರೆ ಸರ್ ರೇಟ್ ಪೂರ್ತಿ ಡೌನ್ ಆದಾಗ ಏನು ಮಾಡ್ತೀವಿ, ಹಂಗೆ ಸ್ಟಾಕ್ ಹಾಕ್ತೀವಿ. ಸ್ಟಾಕ್ ಹಾಕಿ ಕೊಬ್ಬರಿ ಮಾರ್ತೀವಿ. ಈಗ ನಾವು ಕಾಯಿ ಮಾರಾಟ ಮಾಡಿದ್ರೆ 100 to 1,000 ಕಮಿಷನ್ ಅಂತ ಕೊಡ್ಬೇಕು, ದೊಡ್ಡದಕ್ಕೆ ಮಾತ್ರ ಒಳ್ಳೆ ರೇಟ್ ಕೊಡ್ತಾರೆ, ಚಿಕ್ಕದಕ್ಕೆ ಕಡಿಮೆ ರೇಟ್ ಕೊಡ್ತಾರೆ. ನಾವು ಕೊಬ್ಬರಿ ಮಾಡಿ ಮಾರಾಟ ಮಾಡಿದಾಗ ಎಲ್ಲದಕ್ಕೂ ಸರಾಸಕ್ಟ ಒಂದೇ ರೇಟ್ ಸಿಗುತ್ತಪ್ಪ ಅಂತ ರೈತರು ಹೇಳ್ತಿರ್ತಾರೆ. ಹಾಗಿದ್ರೆ ಈ ಕಾಯಿ ಮಾರೋದನ್ನು ಲಾಭದಾಯಕ ಅನ್ಸುತ್ತೆ? ಕಾಯಿಗಿಂತ ಕೊಬ್ಬರಿನೇ ಬೆಸ್ಟ್ ಸರ್. ಒಂದು ವರ್ಷ ಕಾಯ್ಬೇಕು ಸರ್ ನಮ್ಮ ರೈತರದ್ದು, ಯಾಕಂದ್ರೆ ರೈತರದ್ದು ಸಮಸ್ಯೆ ಅಲ್ಲ ಸರ್, ಈ ಎಲ್ಲ ಹುಡುಗರವೆಲ್ಲ ಓದವಿರ್ತವೆ ಅವೆಲ್ಲ ಸಮಸ್ಯೆ ಅನ್ನೋದು ಕೊಟ್ಬಿಡೋದು. ಈಗ ಎಳ್ನೀರೆ ಮಾರಾಟ ಮಾಡಲ್ಲ? ಇಲ್ಲ, ಎಳ್ನೀರೆ ಮಾರಕ್ಕೆ ಹೋಗಲ್ಲ ಸರ್. ಓ, ನಮ್ಮ ಅಲ್ಲೇ ಗಿಡ ಸ್ವಲ್ಪ ಎಲ್ಲ ಈ ಲೆವೆಲ್ಗಿದೆ ಸರ್, ಹಂಗಾಗಿ ಎಳ್ನೀರೆ ಮಾರಕ್ಕೆ ಹೋಗಲ್ಲ ಸರ್. ಈಗ ಕಾಯಿ ಅಂದರೆ ಎಲ್ಲಿ ಮಾರಾಟ ಮಾಡ್ತೀರಾ? ಕಾಯಿ ಇಲ್ಲೇ ಲೋಕಲಾಗಿ ಕೊಟ್ಬಿಡ್ತೀವಿ. ಲೋಕಲಲ್ಲಿ ಕೊಡ್ತೀವಿ. ಇಲ್ಲೇ ನಮ್ಮ ಹಿರಿಯವರೇ ಮಾರ್ಕೆಟ್ ಇಲ್ಲಲ್ವ ಸರ್, ಹಂಗಾಗಿ ಇಲ್ಲೇ ಲೋಕಲಾಗಿ ಕೊಟ್ಬಿಡ್ತೀವಿ. ಅಂದರೆ ತೋಟಕ್ಕೆ ಬಂದು ತಗೊಂಡೋಗ್ತಾರ ನೀವು ತಗೊಂಡೋಗ್ತೀರಾ? ಇಲ್ಲ ಸರ್, ತೋಟಕ್ಕೆ ಬಂದು ತಗೊಂಡೋಗ್ತಾರೆ. ಏನು ರೇಟ್ ಕೊಡ್ತಾರೆ ಸರ್? ರೇಟ್ ಇದ್ದಂಗೆ ಸರ್, 10 rupees, 8 rupees. ಅವ್ರು ಕ್ವಾಲಿಟಿ ಮಾಡ್ತಾರೆ, ಚಿಕ್ಕದು 5 rupees ತಾಣ್ತಾರೆ, ದೊಡ್ಡದು 10 rupees. ಅವತ್ತಿನ ರೇಟ್ ಏನಿರುತ್ತೆ ಅದು ಕೊಡ್ತಾರೆ ಸರ್, 10, 12 ಅಷ್ಟೇ ಸರ್. 10 rupees 12 ಲಾಸ್ಟ್ ರೈತಂದು. ಏನು ರೇಟ್ ಸಿಕ್ಕರೆ ರೈತ್ರಿಗೆ ಅನುಕೂಲ ಅಂತೀರ ಸರ್? ಅಟ್ಲೀಸ್ಟ್ ನಮಗೊಂದು 15 ರಂಗಾದರೂ ಸಿಕ್ಕರೆ ನಮಗೆ ಪರವಾಗಿಲ್ಲ. 7, 8, 5 rupees ಅಂದರೆ ನಮಗೇನು ಲಾಸ್ ಆಗುತ್ತೆ ಸರ್. ಹೌದು. ಈಗ ವರ್ಷದಲ್ಲಿ ತೋಟ ನಿರ್ವಹಣೆ ಮಾಡಲಿಕ್ಕೆ ಎಷ್ಟು ಖರ್ಚು ಬರುತ್ತೆ ನಿಮಗೆ? ಬರುತ್ತೆ ಸರ್, ಮಣ್ಣು ಗೊಬ್ಬರ ಎಲ್ಲ ಒಂದು 1.5 lakh 2 lakh ಹತ್ರ ಹೋಗ್ಬಿಡುತ್ತೆ. ಈಗ 200 ಗಿಡದ ಅಂತಂದ್ರೆ ವರ್ಷಕ್ಕೆ ಎಷ್ಟು ಕಾಯಿ ಸಿಗುತ್ತೆ ನಿಮಗೆ ಸರ್? ಒಂದು ಕಡ್ತಕ್ಕೆ ಫಸ್ಲೆಲ್ಲ ಚೆನ್ನಾಗಿತ್ತಂದ್ರೆ 4-5 ಸಾವಿರ ಬೀಳುತ್ತೆ ಸರ್. ಒಂದು ಕಡ್ತ ಅಂದರೆ ವರ್ಷದಲ್ಲಿ ಎಷ್ಟು ಕಡ್ತ ಮಾಡ್ತಾರೆ? 4 kadta ಸರ್. 4 kadta ಮಾಡ್ತಾರೆ. 3 tinglige ಒಂದೊಂದು ಕಡ್ತ ಸರ್, 4 kadta. ಈಗ ಕೆಲವು ರೈತರು ಏನಂದ್ರೆ ತೋಟನೇ ಕೇಣಿ ಕೊಡೋದು ಕಾಂಟ್ರಾಕ್ಟ್ ಕೊಡೋದು ಮಾಡ್ತಾರೆ, ನೀವೇನು ಆ ಥರ ಮಾಡಲ್ಲ? ಇಲ್ಲ, ನಾವು ಕೇಣಿ ಕೊಡಲ್ಲ ಸರ್, ನಾವೇ ಸ್ವಂತಕ್ಕೆ ಮಾಡಿಸ್ತೀವಿ. ಮಾಡ್ತೀರಾ? ಅವತ್ತಿನ ರೇಟ್ ಏನಿರುತ್ತೆ ಅವತ್ತು ಯಾರು 1 rupee ಜಾಸ್ತಿ ಕೊಡ್ತಾ ಅಂತಾರೆ ಅವ್ರಿಗೆ ಕೊಡ್ತೀವಿ. ನೀವೆಲ್ಲ ಇಲ್ಲೇ ಮನೆ ಹತ್ರ ಸುಲಿಸಿ ಮಾರಾಟ ಮಾಡೋದಾ? ಇಲ್ಲ ಸರ್, ಅದು ಅವರು ಅಲ್ಲೇ ತೋಟದಲ್ಲೇ ಬರ್ತಾರೆ, ಕಡ್ಕೊಳ್ತಾರೆ, ಅಲ್ಲೇ ಏನು ಅಕೌಂಟ್ ಮಾಡ್ಕೊಂಡು ಹಂಗೆ ಉಂಡೋಗ. ಹೌದು. ಮತ್ತು ಇದ್ರ ಜೊತೆಗೆ ಹೂವು ಬೆಳಿತೀವಿ ಅಂತಂದ್ರೆ ಎಷ್ಟು ವರ್ಷದಿಂದ ಹೂವು ಬೆಳೀತಾ ಇದ್ರಿ ಸರ್? ನಾನು ಇಲ್ಲಿ 15 ವರ್ಷದಿಂದ ಹೂವು ಬೆಳಿತೇನೆ ಸರ್. ಯಾವ್ಯಾವ ಥರ ಹೂವು ಬೆಳಿತೀರಾ ಸರ್? ಕಾಕಡ, ಕನಕಾಂಬರ, ಸೇವಂತಿಗೆ, ಈ 3. ಹೂವಿನ ಬೆಳೆನ ಲಾಭದಾಯಕ ಅಂತೀರಾ? ನಾವು ಪರವಾಗಿಲ್ಲ ಸರ್, ಹೂವನು ಪರವಾಗಿಲ್ಲ ಸರ್. ಅಂದರೆ ತೆಂಗಿನ ಮಧ್ಯದಲ್ಲಿ ಜಾಗ ಇರುತ್ತಲ್ಲ, ಅಲ್ಲೆಲ್ಲ ಹೂವು ಬೆಳಿತೀರ? ಹೌದು ಹೌದು. ಕೆಲವು ರೈತರು ತರಕಾರಿ ಬೆಳೀತಾರೆ, ನೀವು ಹೂವು ಬೆಳೆಯೋಕ್ಕೆ ಆಸಕ್ತಿ ತೋರಿಸ್ಯಾರ? ನಾನು ತರಕಾರಿ ಹಾಕ್ತಿದ್ದೆ ಸರ್, ನಮಗೆ ನವಿಲು ಜಾಸ್ತಿ ಆಗಿಬಿಟ್ಟದ, ಹಂಗಾಗಿ ನವಿಲು ಆಗಿರೋದ್ರಿಂದ ತರಕಾರಿ ಬೆಳೆಯಕ್ಕೆ ಆಗ್ತಾ ಇಲ್ಲ. 100-200 ನವಿಲು ಬರ್ತಾವ. ಓಹೋ. ಹಂಗಾಗಿ ನವಿಲ್ದು ನಮಗೆ ಕಾಟ ಜಾಸ್ತಿ. ನವಿಲು ಇದ್ರೆ ಎಲ್ಲ ಕಡ್ದಾಕ್ ಬಿಡ್ತಾವ? ಹಾಂ ಸರ್, ಎಲ್ಲ ಕುಕ್ಕಿನ ತಿಂದಾಕ್ಬಿಡ್ತಾವ ಸರ್. ಓಹೋ. ಟೊಮೊಟೊ, ಹಸೆ ಮೆಣಸಿನ್ಕಾಯಿ ಅದ್ಯಾವುದು ಬಿಡಲ್ಲ ಸರ್. ಏನು ಬದನೆ ಗಿಡ ಏನು ಮಾಡಲ್ಲ. ಈ ಹಸೆ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಅದೆಲ್ಲ ತಿಂದಾಕ್ಬಿಡ್ತಾವ. ಹೂವಾದ್ರೆ ಯಾವ ಸಮಸ್ಯೆ ಇರಲ್ಲ? ಇಲ್ಲ, ಹೂವಾದ್ರೆ ಏನು ಮಾಡಲ್ಲ ಸರ್. ಹೂವು ಅಂದರೆ ನೀವು ಎಲ್ಲ ಸಸಿ ಎಲ್ಲ ಎಲ್ಲಿಂದ ತಾಂಬಂದು ನಾಟಿ ಮಾಡಿದ್ರಿ ಸರ್? ಸಸಿ ಎಲ್ಲ ನಾವೇ ಒಟ್ಟೋಕೊಂಡು ನಾವೇ. ಸೇವಂತಿಗೆ ಮಾತ್ರ ಹೊರಗಡೆಯಿಂದ ತರಿಸ್ತೀವಿ ಸರ್ ಸಸಿ. ಮತ್ತು ಕಾಕಡ ಅದೆಲ್ಲ ನಾವೇ ನಮ್ಮಲ್ದಲ್ಲದೆ ಸಸಿ ಮಾಡ್ಕೊಂಡು ನಾವೇ ಹಾಕೊಳ್ತೀವಿ. ಈಗ ಸೇವಂತಿಗೆ ಕಾಕಡ ಎಲ್ಲ ಬೆಳೀತಾ ಇದ್ರ, ಕೆಲವರು ಈ ರೋಸ್ ಬೆಳೆದ್ರೆ ಒಳ್ಳೆ ಲಾಭದಾಯಕ ಅಂತಾರೆ, ಅದನ್ನೇ ಬೆಳಿಬೇಕಂತ ಆಸಕ್ತಿ ಬರಲಿಲ್ಲ? ಅದು ಹೇಳ್ತಿದಾರೆ ಸರ್, ನಮೇ ಅದು ಮೇಂಟೈನ್ ಮಾಡೋಕ್ಕಲ್ಲ ಅಂದ್ಕೊಂಡು ನಾವು ಇದರಲ್ಲೇ ಇದು, ಹಂಗಾಗಿ ಇದನ್ನೇ ಮಾಡ್ತಾ ಇದ್ವಿ. ಮತ್ತು ಈ ಸುಗಂಧರಾಜ ಹೂವೇನು ಬೆಳೀತಿಲ್ಲ? ಇಲ್ಲ, ಸುಗಂಧರಾಜ ಏನು ಬೆಳೀತಿಲ್ಲ. ಈಗ ಇದು ಪ್ರತಿ ದಿವಸನೂ ಕೆಲಸ ಇರುತ್ತಾ ಹೂವಿನ ಕೃಷಿಯಲ್ಲಿ? ಹೌದು ಸರ್, ಪ್ರತಿ ದಿನನೂ ಬೆಳಗ್ಗೆ ಬಿಡಿಸ್ಬೇಕು, ಮತ್ತು ತಾಮಂದ ಕಟ್ಟಕ್ಕೆ ಹಾಕ್ಬೇಕು, ಮತ್ತು ಬೆಳಗ್ಗೆ ಮಾರ್ಕೆಟ್ಗೆ ಹೋಗ್ಬೇಕು. ಸೀಸನಲ್ಲಿ ಮತ್ತು ಮಧ್ಯಾಹ್ನ ತೊಗೊಂಡೋಗ್ತೀವಿ, ಮಧ್ಯಾಹ್ನ ಮಾರ್ಕೆಟ್ಗೂ ತೊಗೊಂಡೋಗಿ ಹಾಕಿ ಬರ್ತೀವಿ. ಮನೆಗೂ ಜಮೀನಿಗೆ ಹತ್ರ ಇದೆಯಾ, ದೂರ ಇದೆಯಾ? ಇಲ್ಲ ಸರ್, 2.5 kilometer. 2.5 kilometer. ಮತ್ತು ಮನೆಗೂ ಅಲ್ಲಿ ಓಡಾಡ್ಲಿಕ್ಕೆ ಕಷ್ಟ ಆಗಲ್ವಾ? ಅದಕ್ಕೆ ಸರ್ ಸದ್ಯಕ್ಕೆ ತೋಟದಲ್ಲೇ ಸೇರ್ಕೊಂಬಿಟ್ಟಿದ್ವಿ. ಎಲ್ಲ ನಾಟಿ ಕೋಳಿ ಹೊಸ ಸಾಕೊಂಡಿರೋದ್ರಿಂದ ತೋಟದಲ್ಲೇ ಇದೆ ಸರ್. ಈಗ ಹೂವಿನ ಗಿಡಕ್ಕೆ ಯಾವ ರೀತಿ ನೀರು ಗೊಬ್ಬರ ಎಲ್ಲ ಆರೈಕೆ ಮಾಡ್ತೀರಾ ಚೆನ್ನಾಗಿ ಇಳುವರಿ ಬರ್ಬೇಕಂದ್ರೆ? ಎಲ್ಲ ದನಿನ ಗೊಬ್ಬರ ಹಾಕ್ತೀವಿ ಸರ್, ದನಿನ ಗೊಬ್ಬರ ಇಂಪಾರ್ಟೆಂಟ್, ಜಾಸ್ತಿ ದನಿನ ಗೊಬ್ಬರನೇ ಹಾಕ್ತೀವಿ ಸರ್. ರಾಸಾಯನಿಕ ಗೊಬ್ಬರ ಕೊಡಲ್ಲ? ಕಮ್ಮಿ ಸರ್, ಕಡಿಮೆ ಕಮ್ಮಿ. ನೀರೆಲ್ಲ ಡ್ರಿಪ್ ಮಾಡಿದ್ರ ಅವಕ್ಕು? ಹಾಂ ಸರ್, ಅದಕ್ಕೆ ಡ್ರಿಪ್ ಮಾಡಿ. ಡ್ರಿಪ್ ಮಾಡಿ. ಹೂವನ್ನೆಲ್ಲ ಏನು ಹೋಲ್ಸೇಲ್ ಆಗಿ ಕೆಜಿ ಗಟ್ಟಲೆ ಕೊಟ್ಟು ಬರ್ತಾರ ಅಥವಾ ಹೂವು ಮಾರ್ಕೆಟ್ ಮಾರಾಟ? ಮಾರ್ಕೆಟ್ ಸರ್, ಮಾರ್ಕೆಟು ಮಂಡಿ ಬಿಡ್ತೀವಿ, ಅವ್ರು ಮಾರಿ ಇದು ಮಾಡ್ತಾರೆ. ನೀವೇನು ಮಾರ್ಕೆಟ್ ಮಾರಾಟ ಮಾಡಲ್ಲ? ಇಲ್ಲ, ನಾವೇನು ಮಂಡಿ ಬಿಡ್ತೀವಿ ಸರ್, ಅವ್ರ ಮಂಡಿನವ್ರು ಮಾರಿಬಿಟ್ಟು ನಮ್ಗೆ ಪಟ್ಟಿ ಮಾಡಿ ಕೊಡ್ತಾರೆ. ಯಾವ ಸಂದರ್ಭದಲ್ಲಿ ಒಳ್ಳೆ ಬೆಲೆ ಇರುತ್ತೆ ಹೂವಿಗೆ ಸರ್? ಹಬ್ಬಗಳ ಟೈಮಲ್ಲಿ, ಹಬ್ಬಗಳಲ್ಲಿ ಒಳ್ಳೆ ಡಿಮ್ಯಾಂಡ್ ಇರುತ್ತೆ. ಹಬ್ಬಗಳ ಸಮಯಕ್ಕೆ ಬರುತ್ತಾ ನಿಮ್ಮದು ಹೂವು? ಹಾಂ ಸರ್, ಬರುತ್ತೆ. ಪ್ರತಿ ದಿವಸ ಎಷ್ಟು ಕೆಜಿ ಸಿಗುತ್ತೆ ಪ್ರತಿ ದಿವಸ ಈಗೆಲ್ಲ ಡೌನ್ ಆಗಿದೆ ಸರ್, 3 kg 4 kg ಸಿಗುತ್ತೆ. ಈಗ ಕಾಕಡ ಅವನ್ನೆಲ್ಲ ಅಂದರೆ ಕೆಜಿಗೆ ಏನು ರೇಟ್ ಸಿಕ್ಕರೆ ರೈತ್ರಿಗೆ ಲಾಭದಾಯಕ ಅನಿಸುತ್ತೆ? ಕೆಜಿಗೆ ಇವತ್ತೆಲ್ಲ 700-800 ಸಿಕ್ಕರೆ ಸರ್. ಕೆಲವು ಸಂದರ್ಭದಲ್ಲಿ ಕಡಿಮೆ ಆಗುತ್ತೆ ರೇಟು ಸರ್? 50 rupees ಕೆಜಿ ಕೊಟ್ಟು ಬಂದಿದ್ದೀವಿ ಸರ್. ನಮಗೆ ಬಿಡಿಸಿರೋದು ಬಂದಿಲ್ಲ ಸರ್, ಲೇ ಬಿಡಿಸಿದ್ದು ಮತ್ತೆ ಕಟ್ಟಿಸಿದ್ದು ಅಲ್ಲ ಹಿರಿಯರು ಹೋಗಿ ತಾಮನ್ ಕೊಟ್ಟಿದ್ದು ಲೇಬರ್ದು ಅದೆಲ್ಲ ತಲೆ ಮೇಲೆ ಬರುತ್ತೆ ಸರ್. ನಂದು ಸೀಸನ್ನಲ್ಲೇ 1-2 ತಿಂಗಳು ಫುಲ್ಲು ಸಮಸ್ಯೆ ಆಗುತ್ತೆ. ಬಿಡದಿಂದಲ್ಲಿ ಹಬ್ಬ ದಸರಾ ದೀಪಾವಳಿ ಅಂತ ಟೈಮ್ನ ಒಳ್ಳೆ ಬೆಳೆ ಇರುತ್ತೆ. ಈಗ ಸೇವಂತಿಗೆನೆಲ್ಲ ಮಾರ್ಕೆಟ್ ಮಾರಾಟ ಮಾಡ್ತಾರೆ ಅದನ್ನು ಇಲ್ಲ ಸರ್, ನಾವೆಲ್ಲ ಕಟ್ಸೇ ಮಾರ್ತೀವಿ ಕಟ್ಟು ಮಾರಿ ಇಲ್ಲೆಲ್ಲ ಎಲ್ಲ ಬೆಂಗಳೂರು ಹಾಸನೆಲ್ಲ ಹೋಗಿ ಬಂದಿದ್ದೀವಿ ಸರ್. ಈಗ ನಾವು ಬೇರೆ ಜಿಲ್ಲೆಗಳಿಗೆ ಹೋದರೆ ಒಳ್ಳೆ ಬೆಲೆ ಸಿಗೋ ಸಾಧ್ಯತೆ ಇರುತ್ತೆ ಬೆಂಗಳೂರು ಆ ಕಡೆಲ್ಲ? ಅಲ್ಲ ಸರ್, ಇಲ್ಲೆಲ್ಲ ಪೂರ್ತಿ ಡೌನ್ ಆದಾಗ ಏನು ಮಾಡೋದು, ಅಟ್ಲೀಸ್ಟ್ ನಾವು ಖರ್ಚು ಮಾಡಿರೋದು ಒಳ್ಳೆ ಅಂದ್ಬಿಟ್ಟು ಬೆಂಗಳೂರು ಮಾರ್ಕೆಟ್ಗೆ ಹೋಗಿದ್ವಿ, ತುಮಕೂರು ಹೋಗಿದ್ವಿ, ಹಾಸನ ಮಾರ್ಕೆಟ್ಗೆ ಹೋಗಿದ್ವಿ. ಅಲ್ಲಿ ಹೋಗ್ಲಿಕ್ಕೆ ಖರ್ಚು ಜಾಸ್ತಿ ಬರುತ್ತಾ? ಬರುತ್ತೆ ಸರ್, ಒಂದು 2000 ಬರುತ್ತೆ. ನೀವೊಬ್ಬರೇ ರೈತರು ಹೋಗ್ರೆ ಒಂದು 5-6 ಜನ ಸೇರಿಬಿಟ್ಟು ಒಂದು ಗಾಡಿ ಮಾಡ್ಕೊಂಡು ಹೋಗ್ತೀವಿ. ಹಾಗಿದ್ರೆ ನಿಮ್ಮೂರಲ್ಲಿ ಸಾಕಷ್ಟು ಜನ ರೈತರು ಹೂವು ಬೆಳೀತಾರೆ? ಹೌದು ಸರ್, ಬೆಳೀತಾರೆ. ಈಗ ಬೇರೆ ಈ ಈರುಳ್ಳಿ ಭತ್ತ ರಾಗಿ ಇವಕ್ಕೆಲ್ಲ ಹೋಲಿಸ್ಕೊಂಡ್ರೆ ಈ ಹೂವಿನ ಬೆಳೆ ಲಾಭದಾಯಕ ಅಂತಾರ? ಅದಕ್ಕೆಲ್ಲ ಹೋಲ್ಸಿರಿ ಇದೆ ಬೆಸ್ಟ್ ಸರ್, ಅದು ಬಂದರೆ ಬರುತ್ತೆ ಸರ್. ಹೋಯ್ತಂದ್ರೆ ನಾವು ಖರ್ಚು ಮಾಡಿರೋ ಒಂದು ಸಿಂಗಲ್ ನೆನಪಿನೂ ಬರಲ್ಲ ಸರ್, ಇದು ಅಟ್ಲೀಸ್ಟ್ ನಮ್ಮ ಕೂಲಿನಾರು ಬರುತ್ತೆ ಸರ್. ಇದು ಪ್ರತಿ ದಿವಸ ದುಡ್ಡು ಬರುತ್ತೆ? ಹೌದು, ಪ್ರತಿದಿನ ಏನು ದುಡ್ಡು ಬರುತ್ತೆ. ಮೇಲೆ ಮನೆ ಮಕ್ಕಳು ಎಲ್ಲ ಓದಿಸೋದೆಲ್ಲ ಏನು ಸಮಸ್ಯೆ ಇಲ್ಲ ಸರ್, ಇವಾಗ ನಾವು ನಮ್ಮ ಮಕ್ಕಳನ್ನೆಲ್ಲ ಓದಿಸಿರೋದೆಲ್ಲ ಅದೇ ದುಡ್ಡಿನಲ್ಲೇ ಸರ್. ಮತ್ತು ಈ ಹೈನುಗಾರಿಕೆ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀವಿ ಅಂತಂದರೆ ಹಸು ಎಷ್ಟು ಅಷ್ಟು ಹಸು ಒಂದು 2 ಸರ್ ಇದ್ದಾವೆ. ಯಾವ ಮಿಶ್ರ ತಳಿ ಹೆಸರು ನಾಟಿ ಇಲ್ಲ ಸರ್, HF. ಎಲ್ಲಿಂದ ತಗೊಂಬಂದ್ರೆ ಹಸುನ? ಇಲ್ಲೇ ಲೋಕಲ್ ಆಗಿತ್ತು. ಲೋಕಲ್ ಈಗೆಲ್ಲ ಹಸುಗಳು ತುಂಬ ರೇಟ್ ಆಗಿದಾವೆ ಅಂತ ಏನು ರೇಟ್ ಬೀಳ್ತವೆ ಸರ್? ಅವು 50-60, 1 lakh ವರೆಗೂ ಬಿಡ್ತವೆ. ಪ್ರತಿ ದಿವಸ ಎಷ್ಟು ಲೀಟ್ರ್ ಹಾಲು ಕೊಡ್ತವೆ? ಈಗೆಲ್ಲ ಗೊಬ್ಬ ಇದಾವೆ ಸರ್, ಈಗ ಕಮ್ಮಿ ಆಗಿದಾವೆ, 5-6 liters ಕರೀತದವೆ ಈಗ, 9-10 ಇವೆಲ್ಲ 1-1.5 lakh ಅವೆಲ್ಲ 15-14 liters. ನಮ್ಮ ಈ ನಾಟಿ ಹಸು ಸಾಕಾಣಿಕೆ ಮಾಡ್ದಂಗೆಲ್ಲ ಅವನ್ನ ತುಂಬ ಆರೈಕೆ ಮಾಡ್ಬೇಕಾಗುತ್ತೆ. ಏನೇನು ಕೆಲಸ ಇರುತ್ತೆ? ಪ್ರತಿದಿನ ಮೈ ತೊಳಿಬೇಕು ಸರ್, ಮೈ ತೊಳಿಬೇಕು, ಅವೆಲ್ಲ ನೀಟಾಗಿ ನೋಡ್ಕೋಬೇಕು. ಹುಲ್ಲಿಗಿಂತ ಜಾಸ್ತಿ ಫುಡ್ ಮೇಂಟೈನ್ ಮಾಡ್ಬೇಕು ಸರ್, ಫುಡ್ ಮೇಂಟೈನ್ ಮಾಡಲಿಲ್ಲ ಅಂದರೆ ಹಾಲು ಇಳುವರಿ ಬರಲ್ಲ ಸರ್. ಏನೇನು ಫುಡ್ ಕೊಡ್ತೀರಾ? ಹಿಂಡಿ ಹಾಕ್ತೀವಿ ಸರ್, ಫೀಡ್ ಹಾಕ್ತೀವಿ, ಅದೆಲ್ಲ ಹಾಕ್ತೀವಿ. ಹುಲ್ಲು ಏನೇನು ಹುಲ್ಲು ಕೊಡ್ತೀರಾ? ಹುಲ್ಲು ಪ್ಯಾರೆ ಹುಲ್ಲು ಸರ್, ಪ್ಯಾರೆ ಹುಲ್ಲು, ರಾಯಿ ಕಡ್ಡಿ, ಸೆಪ್ಪೆ, ಕಡಲೆ ಬಳ್ಳಿ, ಅದೆಲ್ಲ ಹಾಕ್ತೀವಿ ಸರ್. ಹಾಲು ಮಾರಾಟ ಮಾಡಲಿಕ್ಕೆಲ್ಲ ಡೈರಿ ಇದೆಯಾ ನಿಮ್ಮೂರಲ್ಲಿ? ಹಾಂ, ನಮ್ಮೂರಲ್ಲಿ ಡೈರಿ ಇದೆ. ಬೆಳಗ್ಗೆ ಸಾಯಂಕಾಲ ಎರಡು ಟೈಮ್ ಕೊಡ್ತಾರೆ. ಏನು ಕೊಡ್ತಾರೆ ರೇಟ್ ಲೀಟ್ರಿಗೆ ಹಾಲು ರೇಟಿಗೆ ಹಾಲಿನ ಡೈರಿಯಲ್ಲಿ? 29 rupees ಕೊಡ್ತಾರೆ. 29. ಮತ್ತು ಈ ನಾಟಿ ಕೋಳಿ ಸಾಕಿದ್ದೀವಿ ಅಂತಂದ್ರೆ ಜೊತೆಗೆ ನಾಟಿ ಕೋಳಿ ಸಾಕಾಣಿಕೆ ಮಾಡ್ಬೇಕಂತ ಯಾಕೆ ಆಸಕ್ತಿ ಬಂತು ಸರ್? ಹಂಗೆ ಜಮೀನಲ್ಲಿದ್ವಾ, ಬರ ಒಂದರಲ್ಲಿ ಇದಾಗಲ್ಲ ಅಂದ್ಕೊಂಡು ಅದನ್ನು ಇದು ಮಾಡಿದ್ವಿ. ಅಂದರೆ ಪ್ರಾರಂಭದಲ್ಲಿ ನಾಟಿ ಕೋಳಿ ಎಲ್ಲಿಂದ ತಗೊಂಬಂದ್ರಿ? ನಾಟಿ ಕೋಳಿ ಇಲ್ಲೇ ಲೋಕಲಾಗೆ ತಗೊಂಡಿದ್ವಿ. ಒಂದು ಎಷ್ಟು ಒಂದು 2-3 ತಗೊಂಡಿದ್ವಿ ಸರ್, ಒಂದು 5-6 ತಗೊಂಡಿದ್ವು. ಅವಾಗ ಹಂಗೆ ಇದು ಮೊರೆ ಮಾಡ್ಕೊಂಡು ಒಂದು 100-105 ಸರ್. ಈಗ ನಾವು ಈ ಮಾಂಸದ ಕೋಳಿ ಮೊಟ್ಟೆ ಕೋಳಿ ಸಾಕಾಣಿಕೆ ಮಾಡ್ತೀವಲ್ಲ, ಅದಕ್ಕೂ ಇದಕ್ಕೆ ಏನು ವ್ಯತ್ಯಾಸ ಸರ್? ಅದಕ್ಕೆ ಇದಕ್ಕೆ ಭಾಳ ವ್ಯತ್ಯಾಸ ಆಯ್ತು. ಅದಕ್ಕೆ ಖರ್ಚು ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗಬೇಕು. ಇದು ನಾಟಿ ಕೋಳಿ, ಅದಕ್ಕೆ ನಾವೇನು ಇನ್ವೆಸ್ಟ್ಮೆಂಟ್ ಏನು ಜಾಸ್ತಿ ಹಾಕಲ್ಲ. ಅದಕ್ಕೂ ಇದಕ್ಕೂ ಭಾಳ ವ್ಯತ್ಯಾಸ ಇದೆ ಸರ್. ಯಾವ್ದು ಲಾಭದಾಯಕ ಅನ್ಸುತ್ತೆ, ನಾಟಿ ಕೋಳಿ ಸಾಕಾಣಿಕೆ ಮಾಡೋದು ಲಾಭದಾಯಕನ ಈ ಬಿಳೆ ಕೋಳಿ ಸಾಕಾಣಿಕೆ ಮಾಡೋದು ಲಾಭದಾಯಕ ಅಂತೀರ? ನಾಟಿ ಕೋಳಿನೇ ಬೆಸ್ಟ್, ನಿರ್ವಹಣೆನೂ ಕಡಿಮೆ ಇರುತ್ತೆ, ಕಡಿಮೆ ಇರುತ್ತೆ, ಲಾಭನೂ ಜಾಸ್ತಿ ಇರುತ್ತೆ, ಮೇಲಾಗಿ ಏನು ಯಾವುದೇ ಥರದ ಸೈಡ್ ಎಫೆಕ್ಟ್ ಆಗಲ್ವಲ್ಲ ಸರ್? ಹೌದು. ಪ್ರತಿ ದಿವಸ ಏನೇನು ಕೆಲಸ ಇರುತ್ತೆ ಈ ನಾಟಿ ಕೋಳಿ ಸಾಕಾಣಿಕೆ ಮಾಡ್ಬೇಕಂದ್ರೆ? ಅದನ್ನೇನು ಪ್ರತಿದಿನ ಫೀಡ್ ಹಾಕ್ಬೇಕು ಸರ್. ಅಕ್ಕನೆಲ್ಲ ಕಾಳೆಲ್ಲ ಇಲ್ಲೇ ಕೊಂಡ್ಕೊಂಡು ಹಾಕ್ತಾರ? ಹಾಂ ಸರ್. ಎಲ್ಲ ಏನೇನು ಕಾಳು ಕೊಡ್ತೀರಾ? ಸಜ್ಜೆ, ಅಕ್ಕಿ, ರಾಗಿ ಎಲ್ಲ ಥರದ್ದು ಹಾಕ್ತೀರ? ನೀವು ತೋಟದಲ್ಲಿ ಇರೋದ್ರಿಂದ ಅವನ್ನೇನು ನಿರ್ವಹಣೆ ಮಾಡೋದೇನು ಕಷ್ಟ ಆಗಲ್ಲ? ಇಲ್ಲ, ತೋಟದಲ್ಲಿ ಇರೋದ್ರಿಂದ ಏನು ಸಮಸ್ಯೆ ಇಲ್ಲ ಸರ್. ಅವನ್ನೆಲ್ಲ ಸಾಯಂಕಾಲ ಕೂಡ್ಲಿಕ್ಕೆ ಏನಾದರೂ ಶೆಡ್ ಗಿಡ್ ವ್ಯವಸ್ಥೆ ಮಾಡಿದ್ರೆ ಹೆಂಗೆ ಮಾಡಿದ್ರೆ? ಹಾಂ, ಮಾಡಿದ್ರೆ. ನಾಟಿ ಕೋಳಿ ಅಂದರೆ ಎಷ್ಟು ತಿಂಗಳವರೆ ಸಾಕಾಣಿಕೆ ಮಾಡಿದ್ರೆ ಒಳ್ಳೆ ಲಾಭ ಬರುತ್ತೆ ಅಂತೀರ? ಓ, ಅಟ್ಲೀಸ್ಟ್ ನಾವು ಮಾರ್ಬೇಕಂದ್ರೆ ಒಂದು 6 ತಿಂಗಳು ಮೇಲಾದ್ರೂ ಬೇಕು ಸರ್. ಇದರಲ್ಲಿ ಚೆನ್ನಾಗಿ ಆದಾಯ ಇತ್ತು ಅಂತಿರಲ್ಲ, ಇನ್ನೂ ಯಾಕೆ ಒಂದು 500,000 ಕೋಳಿ ಸಾಕಾಣಿಕೆ ಮಾಡಬಾರ್ದು? ಮಾಡ್ಬೇಕು ಸರ್, ಎಲ್ಲ ಹಿಂಗೆ ರೈತರು ಅಂದರೆ ಎಲ್ಲ ಪ್ರಾಬ್ಲಮ್ ಇರ್ತಾವಲ್ಲ ಸರ್. ಇನ್ನೇ ದೊಡ್ಡ ಪ್ರಮಾಣ. ಈಗ ನಾಟಿ ಮೊಟ್ಟೆ ಮಾತು ಮಾರಾಟ ಮಾಡಿದ್ರೆ ಒಳ್ಳೆ ಲಾಭ ಅಂತಾರೆ, ಮಾರಾಟ ಮಾಡ್ತೀರಾ? ಇಲ್ಲ, ಮೊಟ್ಟೆ ಏನು ಮಾರಾಟ ಮಾಡ್ತಿಲ್ಲ ಸರ್, ಇನ್ನೊಂದು ಸ್ವಲ್ಪ ಕೋಳಿ ಜಾಸ್ತಿ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಮೊಟ್ಟೆ ಮಾರ್ತಿಲ್ಲ. ಮರಿಗಳು ಮಾಡಿಸ್ತಾರೆ? ಹೌದು ಹೌದು. ಈಗ ಈ ನಾಟಿ ಕೋಳಿನ ಇಲ್ಲೇ ಲೋಕಲಾಗಿ ಮಾರಾಟ ಮಾಡ್ತಾರೆ, ಮಾರ್ಕೆಟ್ಗೆಲ್ಲ ತಗೊಂಡು ಹೋಗ್ತಾರೆ? ಇಲ್ಲ ಸರ್, ಇಲ್ಲೇ ಲೋಕಲಲ್ಲಿ. ಏನು ರೇಟ್ ಸಿಗುತ್ತೆ ಸರ್? 350-400 ಒಂದೊಂದು ಕೋಳಿ. ಎಷ್ಟು ಕೆಜಿದು? ಕೆಜಿ ಸರ್. ಕೆಜಿ 300 ಐತೆ 400 ರೂಪಾಯಿ. ಅಷ್ಟೊಂದು ರೇಟ್ ಕೊಟ್ಟು ತಗೊಂಡೋಗ್ತಾರೆ. ವರ್ಷದಲ್ಲಿ ಎಷ್ಟು ಲಾಭ ಬರುತ್ತೆ ಈ ಥರ ಇದರಿಂದ ನಾಟಿ ಕೋಳಿ ಸಾಕಾಣಿಕೆ ಮಾಡೋದ್ರಿಂದ? ಬರುತ್ತೆ ಸರ್, ಅದೇನು ಲೆಕ್ಕ ಇಟ್ಟಾಕೊಂಡು ಹೋಗಿಲ್ಲ. ತಾಪತ್ರ ಬಂದಂಗೆಲ್ಲ ಮಾರ್ತೀವಿ, 2,000 3,000 5,000 ಮಾರ್ತೀವಿ, ಹಂಗೆ ಇದು ಮಾಡ್ತಾ ಇರ್ತೀವಿ. ಎಷ್ಟು ದಿವಸಕ್ಕೊಮ್ಮೆ ಮಾರಾಟ ಮಾಡ್ತೀರಾ ಸರ್? ಈಗ ಅದು ಮರಿ ಹಾಕ್ತಂದ್ರೆ ಅಟ್ಲೀಸ್ಟ್ 6 ತಿಂಗಳಾದ್ರೂ ಬೇಕು ಸರ್. ಇಲ್ಲ, ನಿಮ್ಮ ಮನೆ ಹತ್ರನೇ ಬಂದು ಕೊಂಡ್ಕೊಂಡು? ಮನೆ ಹತ್ರನೇ ಬರ್ತಾರೆ ಸರ್. ಬರ್ತಾರೆ. ಮತ್ತು ಈ ಕುರಿ ಮೇಕೆ ಈ ಥರದವೇನು ಸಾಕಾಣಿಕೆ ಮಾಡಿಲ್ಲ ಸರ್? ಅವು 2-3 ಹಾಕಿ ಸಾಕಣ್ತು ಅಷ್ಟೇ, ಜಾಸ್ತಿ ಸಾಕೊಂಡಿಲ್ಲ ಸರ್. ಈಗ ಮತ್ತೆ ನಿಮ್ಮ ಜಮೀನಿಗೆ ಗೊಬ್ಬರ ಬೇಕಾಗುತ್ತೆ, ಗೊಬ್ಬರನೆಲ್ಲ ಯಾವ ರೀತಿ ಇದು ಮಾಡ್ತೀರಾ? ಅದೇ ಹಸಿದವಲ್ಲ ಸಾಕಾಗುತ್ತಾ? ಸಾಕಾಗುತ್ತೆ ಸಾಕಾಗುತ್ತೆ. ನೀವೇನು ಬೇರೆ ಹೊರಗಡೆಯಿಂದ ಕೊಂಡ್ಕೊಳಲ್ಲ? ಇಲ್ಲ, ಹೊರಗಡೆಯಿಂದ ಹೆಂಗೆ ಕೊಂಡ್ಕೊಳಲ್ಲ ಸರ್, ಇದೇ ಆಗುತ್ತೆ. ಮತ್ತು ಈ ತೆಂಗಿನ ಜೊತೆಗೆ ಈಗೆಲ್ಲ ಅಡಿಕೆ ಮಾವು ಸಪೋಟ ದಾಳಿಂಬೆ ಬೆಳಿಬೇಕಂತ ರೈತರು, ಆ ಥರ ಬೆಳಿಬೇಕಂತ ಏನು ಆಸಕ್ತಿ ಬರಲಿಲ್ಲ? ಇಲ್ಲ ಸರ್, ಅದು ಈ ಸಾರಿ ಹಾಕ್ಬೇಕಂತ. ಏನು ಹಾಕ್ಬೇಕು? ಅಡಿಕೆ ಹಾಕ್ಬೇಕಂತ. ಅಲ್ಲ, ಸಸಿ ಮಾಡ್ಕೊಂಡಿದ್ದೀರಾ? ಸಸಿ ಈಗ ಹೊಟ್ಟೋಯ್ದಿದೆ ಸರ್. ಹೊಟ್ಟೋಯ್ದಿದ್ರೆ ಒಂದು 1,000 ಹೊಟ್ಟೋಯ್ದಿದೆ. ಯಾಕೆ ಅಡಿಕೆ ಬೆಳಿಬೇಕಂತ ಆಸಕ್ತಿ ಬಂತು? ಅದೇ ಲೇಬರ್ ಸಿಕ್ಕಲ್ವಲ್ಲ ಸರ್. ಇವಾಗ ರೈತರಿಗೆ ಇವತ್ತು ಲೇಬರು 500 ರೂಪಾಯಿ ಕೊಡ್ಬೇಕು ಸರ್. ಅದು 500 ಕೊಟ್ಟು ಅವ್ರನ್ನ ಅವರಿಗೆ ತಿಂಡಿ ಎಲ್ಲದೂ ಕೊಡಿಸಿ ಇವತ್ತು ಆ ಥರ ಮೇಂಟೈನ್ ಮಾಡೋಕ್ಕಾಗಲ್ಲ ಸರ್. ಹಂಗಾಗಿ ಏನೋ ಒಂದು ಗಿಡ ಇದು ಮಾಡ್ಕೊಂಬಿಟ್ರೆ ನಮಗೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ. ಈ ತೋಟಗಾರಿಕೆ ಬೆಳೆಗಳೇ ವಾಸಿ ಅಂತ? ಹೌದು ಹೌದು ಸರ್. ಒಂದು 5-6 ವರ್ಷ ಕಾಪಾಡಿದ್ರೆ ಕಾಪಾಡಿದ್ರೆ ಆಮೇಲೆ ಹಂಗೆ ನಮ್ಮನ್ನು ಮೇಂಟೈನ್ ಮಾಡ್ತಾವೆ. ಇವತ್ತು ಲೇಬರ್ದೇ ಭಾಳ ಸಮಸ್ಯೆ ಆಗೋಯ್ತು. ಇವತ್ತು 500 ರೂಪಾಯಿ ಕೊಟ್ಟು ನಾವು ಲೇಬರ್ ಕರ್ಕೊಂಡು ಹೋದ್ರೆ ನಮಗೆ ಅದ್ರ ಮತ್ತೆ 100 ರೂಪಾಯಿನೂ ನೋಡಲ್ಲ ಸರ್. ಹಂಗಾಗ್ಬಿಟ್ಟು ಈ ಕೂಲಿ ಕಾರ್ಮಿಕರ ಸಮಸ್ಯೆಯಿಂದ ಬೇರೆ ಬೇರೆ. ಹೌದು ಸರ್. ಮತ್ತೆ ಈ ಹೂವನ್ನೆಲ್ಲ ಬಿಡಿಸ್ಲಿಕ್ಕೆ ಕೂಲರ್ ಸಿಗ್ತಾರಲ್ಲ ನಿಮಗೆ? ಕಮ್ಮಿ ಸಿಗ್ತಾರೆ ಸರ್. ಅದು ನಾವು ಅವನ್ನೆಲ್ಲ ನಾವೇ ಮೇಂಟೈನ್ ಮಾಡ್ತೀವಿ ಸರ್. ನಾವು ಮನೆಯಲ್ಲೇ ನಾವೇ ಬಿಡಿಸ್ಕೊಂಡು ಕಟ್ಟಕ್ಕೆ ಮಾತ್ರ ಹಾಕ್ತೀವಿ ಸರ್. ಮಾರ್ಕ್ ಇಷ್ಟ? ಹೌದು ಹೌದು. ಕೆಜಿಗೆ ಇಷ್ಟಂತ? ಕೆಜಿಗೆ ಇಷ್ಟಂತ. ಕೆಜಿಗೆ 50-60, ಕನಕಾಂಬರ 100 ರೂಪಾಯಿ, ಕಾಕಡ 60 ರೂಪಾಯಿ. ಒಂದು ಕೆಜಿ ಹೂ ಕಟ್ಟಿದ್ರೆ ಎಷ್ಟು ಮಾರು ಹೂ ಆಗುತ್ತೆ ಸರ್? 12 ಮಾರು ಬರುತ್ತೆ. 12 ಮಾರು ಬರುತ್ತೆ. ಕಾಕಡ 12 ಮಾರು ಬರುತ್ತೆ. ಕನಕಾಂಬರ ಬಂದು 20 ಮಾರು ಬರುತ್ತೆ. ನೀವೆಲ್ಲ ಇಲ್ಲಿ ಮಾರ್ಕೆಟಲ್ಲಿ ಮಾರ್ಗಟ್ಲೆ ಕೊಟ್ಟು ಬರ್ತಾರೆ? ಹೆಂಗೆ ಮಾಡಿ? ಹಾಂ, ಮಾರು ಸರ್. ಹೆಂಗೆ ಸಿಗುತ್ತೆ ನಿಮಗೆ ಮಾರು? ಮಾರು ರೇಟ್ ಇದ್ದಂಗೆ ಸರ್. ಈಗ 100 ರೂಪಾಯಿಗೆ 4 ಮಾರು 5 ಮಾರು ನಡೀತಿದೆ ಸರ್. ಒಂದೊಂದು ಸರ್ 100 ರೂಪಾಯಿಗೆ 20 ಮಾರು ಅಳಿತೀವಿ ಸರ್. 100 ರೂಪಾಯಿ 30 ಮಾರನೂ ಅಳದಿ. ಒಂದೊಂದು ಸರ್ ಹಂಗಂಗೆ 10 ಕೆಜಿ ಇರೋದು, ಹಂಗಂಗೆ ಉಂಡುಂಡೇ ಕೊಟ್ಟು ಬಂದ್ಬಿಡ್ತೀವಿ. ಈಗ ಕೆಲವು ಸಂದರ್ಭದಲ್ಲಿ 100 ರೂಪಾಯಿ ಮಾರನೂ ಆಗುತ್ತಲ್ವ? ಹಾಂ ಸರ್, ಹಬ್ಬದ ಸೀಸನ್ ಎಲ್ಲ 100 ರೂಪಾಯಿ ಮಾರಾಗುತ್ತೆ. ಅಂದರೆ ನಾವು ಈ ಹಬ್ಬದ ಸೀಸನ್ದಲ್ಲೇ ದುಡ್ಕೋಬೇಕು, ಅನ್ ಸೀಸನಲ್ಲೇ ಸ್ವಲ್ಪ ಕಡಿಮೆ? ಅನ್ ಸೀಸನಲ್ಲೇ ಅಟ್ಲೀಸ್ಟ್ ನಮ್ಮ ಕೂಲಿನಾದ್ರೂ ಮೇಂಟೈನ್ ಆಗುತ್ತೆ. ಈ ಬೇರೆ ಫಸಲಿಗೆ ಹೋಲಿಸಿದ್ರೆ ಇದೇ ನಮಗೆ ವಾಸೆ ಸರ್. ಕೃಷಿಯಲ್ಲಿ ಏನಾದರೂ ಉಳಿತಾಯ ಮಾಡಿದ್ದೀರಾ? ಏನಿಲ್ಲ, ಉಳಿತಾಯ ಮಾಡೋಕ್ಕಾಗ್ತಿಲ್ಲ ಸರ್. ಎಲ್ಲ ನಮ್ಮ ಮಕ್ಕಳು ಮರಿ ಊಟಕ್ಕು ಅಲ್ಲಿಗೇನೆ ಸಾಕಾಗಿ ಹೋಗ್ತಿದ್ದು. ಸರಿಯಾಗಿ ಮಳೆ ಇಲ್ವಲ್ಲ ಸರ್? ಈ 10 ವರ್ಷದಿಂದ ಮಳೆನೇ ಇಲ್ಲ. ಏನು ಈ ಹೋದ ವರ್ಷದಿಂದ ಸ್ವಲ್ಪ ಮಳೆ ನೋಡ್ತಾ ಇದ್ವಿ. ಏನು ಮಾಡಿದ್ರು ಎಲ್ಲ ಊಟಕ್ಕೇನೆ ಸಾಕಾಗ್ತಿರಲಿಲ್ಲ ಸರ್. ಮುಂದಿನ ಏನು ಬೆಳೆಗಳು ಬೆಳಿಬೇಕನ್ನೋ ಉದ್ದೇಶ ಇದೆ? ಅದೇ ಸರ್, ಎಲ್ಲ ತೋಟ ಮಾಡೋದಂತ. ನೀವು ಎಲ್ಲ ಈ ಕೃಷಿನ ಇಷ್ಟೊಂದು ಆಸಕ್ತಿಯಿಂದ ಮಾಡ್ತೀರಾ, ಈಗ ನೋಡಿದ್ರೆಲ್ಲ ಹೆಂಗೆ ಈ ಕೃಷಿ ಅಂತ ಲಾಭದಾಯಕ ಅಲ್ಲ ಅಂತ ಕೃಷಿಯಿಂದ ಹಿಂದೆ ಸರಿತಾರೆ, ಅಂತ ಯುವಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಲ್ಲ ಸರ್, ಈ ಕೃಷಿಯಿಂದ ನಾವು ಹಿಂದೆ ಹೋಗಿದ್ವು ಅಂದರೆ ಕೃಷಿ ಬಿಟ್ಟರೆ ಬೇರೆ ಏನಿಲ್ವಲ್ಲ ಸರ್. ಇವಾಗ ನೀವು ಬೇರೆಲ್ಲ ಏನಾರ ಮಾಡ್ಬೋದು, ಬಟ್ ಊಟಕ್ಕೆ ಇದು ಕೃಷಿ ಇಲ್ಲಾಂದರೆ ಇವು ಏ ಮನುಷ್ಯನೇ ಇಲ್ವಲ್ಲ ಸರ್. ನಾಳೆ ಇದು ಕೃಷಿ ಬಿಟ್ಟರೆ ಬೇರೆ ಏನು ಮಾಡಲಿಕ್ಕಾಗಲ್ಲ ಸರ್. ಈಗ ದುಡ್ಡು, ಇವಾಗ ನಾವು ದುಡ್ಡು ತಿನ್ನೋಕ್ಕಾಗತ್ತೆ ಸರ್, ಬಂಗಾರ ತಿನ್ನೋಕ್ಕಾಗತ್ತೆ, ಊಟನೇ ತಿನ್ನಬೇಕು. ನೀವು ಏನೇ ನೀವು ಇದಾದ್ರೂ ಕೃಷಿ ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ ಸರ್. ಆದಷ್ಟು ಕೃಷಿಗೆ ಒತ್ತು ಕೊಟ್ಟರೆ ನಮ್ಮ ದೇಶಗಳು ಉಳಿತಾವೆ ಸರ್. ಇಲ್ಲಾಂದರೆ ಎಲ್ಲಿ ಎಲ್ಲಿ ಉಳಿತಾವೆ ಸರ್? ಹಾಗಿದ್ರೆ ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನಿಮ್ಗೆ ತಂದುಕೊಟ್ಟಾಯ್ತಾ ನಿಮಗೆ? ಪರವಾಗಿಲ್ಲ ಸರ್, ಯಾಕಂದರೆ ಈಗ ನಾವು ಅದನ್ನೇ ನಂಬ್ಕೊಂಡಿದ್ದು ಬಂದಮೇಲೆ ಇವಾಗ ಅದು ಬಿಟ್ಟರೆ ನಮಗೆ ಬೇರೆ ದಾರಿ ಇಲ್ಲ ಸರ್. ಅದೇ ನಮಗೆ ಭೂಮಿ ತಾಯಿ ನಂಬಿದ್ವಿ, ಏನು ಮಾಡ್ತಾಳೆ ಭೂಮಿ ತಾಯಿ, ಅದ್ರ ಮೇಲೆ ಹೋಗ್ತೀವಿ. ಎಷ್ಟು ಜನ ನಿಮ್ಮ ಮಕ್ಕಳು ಸರ್? ನನಗೆ 4 ಜನ ಸರ್. 3 ಜನ ಹೆಣ್ಮಕ್ಳು ಸರ್, ಒಂದು ಗಂಡು ಮಗ. ಮಗನೇನಾದರೂ ಈ ಕೃಷಿ ಬದಿಗೆ ತರಬೇಕನ್ನೋ ಉದ್ದೇಶ ಇದೆಯಾ? ನೋಡ್ಬೇಕು ಸರ್. ಭಾಳ ಸಂತೋಷ ಶಾಂತಮೂರ್ತಿ ಅವರ, ಇದುವರೆಗೆ ನಿಮ್ಮ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಹಾರೈಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಕೃಷಿ ಬದುಕಿನ ಅನುಭವಗಳು ಕುರಿತು ಹಿರಿಯೂರು ತಾಲೂಕು ಮಸ್ಕಲ್ ಗ್ರಾಮದ ಕೃಷಿಕ ಕೆ ಶಾಂತಮೂರ್ತಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಗದೀಶ್ ಗೋಪನಹಳ್ಳಿ. ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ ಕಾಯ್ದೆಯು 2011 ಜಾರಿಗೆ ಬಂದಿದೆ. ಈ ಕಾಯ್ದೆಯಡಿಯಲ್ಲಿ ರೈತರನ್ನು ಹಾಗೂ ಗ್ರಾಹಕರನ್ನು ಹೊರತುಪಡಿಸಿ ಉಳಿದ ಎಲ್ಲಾ ತಯಾರಕರು, ವಿತರಕರು, ಸಗಟುದಾರರು, ಚಿಲ್ಲರೆ ವ್ಯಾಪಾರಿಗಳು, ಹೋಟೆಲ್ ಡಾಬಾ ಮಾಲೀಕರು, ಧಾರ್ಮಿಕ ಸಂಸ್ಥೆಗಳು ಈ ಕಾಯ್ದೆ ಅನ್ವಯ ಪರವಾನಗಿ ಪಡೆಯುವುದು ಕಡ್ಡಾಯವಾಗಿರುತ್ತದೆ. ಈ ಕಾಯ್ದೆ ಉಲ್ಲಂಘನೆಗೆ ಗರಿಷ್ಠ 6 ಜೈಲು ಅಥವಾ 5 ದಂಡ ವಿಧಿಸಲಾಗುವುದು. ಪ್ರಕಟಣೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಬೆಂಗಳೂರು. ಈಗ ಪೇಟೆ ಧಾರಣೆ. ಕೊಟ್ಟೂರು ಮಾರುಕಟ್ಟೆಯಲ್ಲಿ ಕಡಲೆಕಾಳು ಕ್ವಿಂಟಲ್ಗೆ ಕನಿಷ್ಠ 4,571 ರೂಪಾಯಿಗಳಿಂದ ಗರಿಷ್ಠ 4,709 ರೂಪಾಯಿಗಳು. ಹರಳು ಬೀಜ ಕ್ವಿಂಟಲ್ಗೆ ಕನಿಷ್ಠ 6,776 ರೂಪಾಯಿಗಳಿಂದ ಗರಿಷ್ಠ 7,002 ರೂಪಾಯಿಗಳು. ಹತ್ತಿ ಕ್ವಿಂಟಲ್ಗೆ ಕನಿಷ್ಠ 5,009 ರೂಪಾಯಿಗಳಿಂದ ಗರಿಷ್ಠ 8,575 ರೂಪಾಯಿಗಳು. ಅಲಸಂದೆ ಕ್ವಿಂಟಲ್ಗೆ ಕನಿಷ್ಠ 6,139 ರೂಪಾಯಿಗಳಿಂದ 6,231 ರೂಪಾಯಿಗಳು. ಹುರುಳಿಕಾಳು 2,800 ರೂಪಾಯಿಗಳಿಂದ 3,456 ರೂಪಾಯಿಗಳು. ಮೆಕ್ಕೆಜೋಳ 1,809 ರೂಪಾಯಿಗಳಿಂದ ಗರಿಷ್ಠ 2,261 ರೂಪಾಯಿಗಳು. ನವಣೆ ಹೈಬ್ರಿಡ್ ಕ್ವಿಂಟಲ್ಗೆ ಕನಿಷ್ಠ 2,476 ರೂಪಾಯಿಗಳಿಂದ ಗರಿಷ್ಠ 2,476 ರೂಪಾಯಿಗಳು. ರಾಗಿ ಕ್ವಿಂಟಲ್ಗೆ ಕನಿಷ್ಠ 1,711 ರೂಪಾಯಿಗಳಿಂದ ಗರಿಷ್ಠ 2,302 ರೂಪಾಯಿಗಳು. ತೊಗರಿ 3,069 ರೂಪಾಯಿಗಳಿಂದ 4,469 ರೂಪಾಯಿಗಳು. ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಅಡಿಕೆ ಅಪಿ ಕ್ವಿಂಟಲ್ಗೆ ಕನಿಷ್ಠ 44,929 ರೂಪಾಯಿಗಳಿಂದ ಗರಿಷ್ಠ 45,359 ರೂಪಾಯಿಗಳು. ಅಡಿಕೆ ಬೆಟ್ಟೆ ಕ್ವಿಂಟಲ್ಗೆ ಕನಿಷ್ಠ 36,119 ರೂಪಾಯಿಗಳಿಂದ ಗರಿಷ್ಠ 36,569 ರೂಪಾಯಿಗಳು. ಅಡಿಕೆ ಕೆಂಪುಗೋಟು ಕ್ವಿಂಟಲ್ಗೆ ಕನಿಷ್ಠ 30,600 ರೂಪಾಯಿಗಳಿಂದ ಗರಿಷ್ಠ 31,000 ರೂಪಾಯಿಗಳು. ಅಡಿಕೆ ರಾಶಿ ಕ್ವಿಂಟಲ್ಗೆ ಕನಿಷ್ಠ 44,449 ರೂಪಾಯಿಗಳಿಂದ ಗರಿಷ್ಠ 44,889 ರೂಪಾಯಿಗಳು. ಚಳ್ಳಕೆರೆ ಮಾರುಕಟ್ಟೆಯಲ್ಲಿ ನೆಲಗಡಲೆ ಅಂದರೆ ಶೇಂಗಾ ಕ್ವಿಂಟಲ್ಗೆ ಕನಿಷ್ಠ 4,455 ರೂಪಾಯಿಗಳಿಂದ ಗರಿಷ್ಠ 7,312 ರೂಪಾಯಿಗಳು. ಸೂರ್ಯಕಾಂತಿ 7,024 ರೂಪಾಯಿಗಳಿಂದ ಗರಿಷ್ಠ 8,095 ರೂಪಾಯಿಗಳು. ದಾವಣಗೆರೆ ಮಾರುಕಟ್ಟೆಯಲ್ಲಿ ಸೇಬು ಕ್ವಿಂಟಲ್ಗೆ ಕನಿಷ್ಠ 6,500 ರೂಪಾಯಿಗಳಿಂದ ಗರಿಷ್ಠ 7,000 ರೂಪಾಯಿಗಳು. ತೆಂಗಿನಕಾಯಿ 8,000 ರೂಪಾಯಿಗಳಿಂದ ಗರಿಷ್ಠ 12,000 ರೂಪಾಯಿಗಳು. ನೆಲಗಡಲೆ ಶೇಂಗಾ ಕ್ವಿಂಟಲ್ಗೆ 5,390 ರೂಪಾಯಿಗಳಿಂದ ಗರಿಷ್ಠ 6,170 ರೂಪಾಯಿಗಳು. ಮೆಕ್ಕೆಜೋಳ ಕ್ವಿಂಟಲ್ಗೆ ಕನಿಷ್ಠ 2,100 ರೂಪಾಯಿಗಳಿಂದ ಗರಿಷ್ಠ 2,252 ರೂಪಾಯಿಗಳು. ಈರುಳ್ಳಿ ಕ್ವಿಂಟಲ್ಗೆ ಕನಿಷ್ಠ 500 ರೂಪಾಯಿಗಳಿಂದ ಗರಿಷ್ಠ 2,850 ರೂಪಾಯಿಗಳು. ಭತ್ತ ಸಾಧಾರಣ ಕ್ವಿಂಟಲ್ಗೆ ಕನಿಷ್ಠ 1,860 ರೂಪಾಯಿಗಳಿಂದ ಗರಿಷ್ಠ 1,860 ರೂಪಾಯಿಗಳು. ಪಪ್ಪಾಯಿ ಕ್ವಿಂಟಲ್ಗೆ ಕನಿಷ್ಠ 1,000 ರೂಪಾಯಿಗಳಿಂದ ಗರಿಷ್ಠ 2,000 ರೂಪಾಯಿಗಳು. ದಾಳಿಂಬೆ ಕ್ವಿಂಟಲ್ಗೆ ಕನಿಷ್ಠ 2,500 ರೂಪಾಯಿಗಳಿಂದ ಗರಿಷ್ಠ 3,500 ರೂಪಾಯಿಗಳು. ಸೂರ್ಯಕಾಂತಿ ಕ್ವಿಂಟಲ್ಗೆ 6,724 ರೂಪಾಯಿಗಳಿಂದ ಗರಿಷ್ಠ 7,570 ರೂಪಾಯಿಗಳು. ಕಲ್ಲಂಗಡಿ ಕ್ವಿಂಟಲ್ಗೆ ಕನಿಷ್ಠ 800 ರೂಪಾಯಿಗಳಿಂದ ಗರಿಷ್ಠ 1,500 ರೂಪಾಯಿಗಳು. ಬಳ್ಳಾರಿ ಮಾರುಕಟ್ಟೆಯಲ್ಲಿ ಅಲಸಂದೆಕಾಳು ಕ್ವಿಂಟಲ್ಗೆ 6,165 ರೂಪಾಯಿಗಳಿಂದ ಗರಿಷ್ಠ 6,209 ರೂಪಾಯಿಗಳು. ಸಜ್ಜೆ ಕ್ವಿಂಟಲ್ಗೆ 1,456 ರೂಪಾಯಿಗಳಿಂದ ಗರಿಷ್ಠ 2,411 ರೂಪಾಯಿಗಳು. ಕಡಲೆಕಾಳು ಕ್ವಿಂಟಲ್ಗೆ ಕನಿಷ್ಠ 4,009 ರೂಪಾಯಿಗಳಿಂದ ಗರಿಷ್ಠ 6,238 ರೂಪಾಯಿಗಳು. ಉದ್ದಿನಕಾಳು ಕ್ವಿಂಟಲ್ಗೆ ಕನಿಷ್ಠ 1,841 ರೂಪಾಯಿಗಳಿಂದ ಗರಿಷ್ಠ 6,116 ರೂಪಾಯಿಗಳು. ಹೆಸರುಕಾಳು ಕ್ವಿಂಟಲ್ಗೆ 3,002 ರೂಪಾಯಿಗಳಿಂದ ಗರಿಷ್ಠ 6,801 ರೂಪಾಯಿಗಳು. ನೆಲಗಡಲೆ ಶೇಂಗಾ ಕ್ವಿಂಟಲ್ಗೆ ಕನಿಷ್ಠ 4,011 ರೂಪಾಯಿಗಳಿಂದ ಗರಿಷ್ಠ 7,599 ರೂಪಾಯಿಗಳು. ಹುರುಳಿಕಾಳು ಕ್ವಿಂಟಲ್ಗೆ ಕನಿಷ್ಠ 3,300 ರೂಪಾಯಿಗಳಿಂದ ಗರಿಷ್ಠ 3,339 ರೂಪಾಯಿಗಳು. ಜೋಳ ಸ್ಥಳೀಯ ಕ್ವಿಂಟಲ್ಗೆ ಕನಿಷ್ಠ 1,456 ರೂಪಾಯಿಗಳಿಂದ ಗರಿಷ್ಠ 2,506 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಲ್ಗೆ ಕನಿಷ್ಠ 1,313 ರೂಪಾಯಿಗಳಿಂದ ಗರಿಷ್ಠ 2,241 ರೂಪಾಯಿಗಳು. ನವಣೆ ಕನಿಷ್ಠ 2,669 ರೂಪಾಯಿಗಳಿಂದ ಗರಿಷ್ಠ 3,269 ರೂಪಾಯಿಗಳು. ರಾಗಿ ಕ್ವಿಂಟಲ್ಗೆ ಕನಿಷ್ಠ 2,022 ರೂಪಾಯಿಗಳಿಂದ ಗರಿಷ್ಠ 2,022 ರೂಪಾಯಿಗಳು. ಕುಸುಬೆ ಕ್ವಿಂಟಲ್ಗೆ ಕನಿಷ್ಠ 2,223 ರೂಪಾಯಿಗಳಿಂದ ಗರಿಷ್ಠ 3,536 ರೂಪಾಯಿಗಳು. ತೊಗರಿ ಕನಿಷ್ಠ 1,500 ರೂಪಾಯಿಗಳಿಂದ ಗರಿಷ್ಠ 6,281 ರೂಪಾಯಿಗಳು.

ಎಲ್ಲವೂ ಆಮೇಲೆ ನನ್ ಮಾತು ಕೇಳು ಈಗಲೇ ಲೈಫ್ನ ಅಂಕುಡೊಂಕು ರೋಡಲ್ಲಿ ಆಯ್ಕೆ ಇರುತ್ತೆ ಪ್ರತಿ ತಿರುವಲ್ಲಿ ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ ಉಳಿದದ್ದೆಲ್ಲ ಆಮೇಲೆ ಮೊದಲು LIC ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳುತ್ತಿದ್ದೀರಿ. ಕಾರ್ಯಕ್ರಮದ ಕೊನೆಯದಾಗಿ ಕೆ ಯುವರಾಜ್ ಹಾಡಿರುವ ಜನಪದ ಗೀತೆ. ಆರುತಿ ಹೊರಟಾವು ಕೀರುತಿ ಉಳ್ಳೋಳಿಗೆ ಕೆರಿ ಕೆರೀಲಿ ಮೆರೆಯೋಳಿಗೆ ಕೆರಿ ಕೆರೀಲಿ ಮೆರೆಯೋದಮ್ಮಗೆ ಆರುತಿ ಹೊರಟಾವು ಐನೂರು ಆರುತಿ ಹೊರಟಾವು ಐನೂರು ಆರುತಿ ಹೊರಟಾವು ಕೀರುತಿ ಉಳ್ಳೊಳಗೆ ಕೆರಿ ಕೆರೀಲಿ ಮೆರೆಯೊಳಗೆ ಕೆರಿ ಕೆರೀಲಿ ಮೆರೆಯೊಳಗೆ ದ್ಯಾವಮ್ಮ ಏನುಟ್ಟು ಮೆರೆದಾಳು ಕಾಗುಟ್ಟು ಕರಿಯ ಮುಸುಗುಟ್ಟು ಕಾಗುಟ್ಟು ಕರಿಯ ಮುಸುಗುಟ್ಟು ಹಾರುವರ ಹೂಬಣ್ಣ ನುಟ್ಟು ಮೆರೆದಾಳು ಕಾಗುಟ್ಟು ಕರಿದು ಮುಸುಗುಟ್ಟು ಹಾರುವರ ಹೂಬಣ್ಣ ನೊಟ್ಟು ಮೆರೆದಾಳು ಹೂಬಣ್ಣ ನೊಟ್ಟು ಮೆರೆದಾಳು ಹೂಬಣ್ಣ ನೊಟ್ಟು ಮೆರೆದಾಳು ಆರುತಿ ಹೊರಟಾವು ಕೀರುತಿ ಉಳ್ಳೊಳಗೆ ಕೆರಿ ಕೆರೀಲಿ ಮೆರೆಯೊಳಗೆ ಕೆರಿ ಕೆರಿ